ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮೋರೇ, ಬೆಳಗ್ಗೆ ಎದ್ದ ಕೂಡ್ಲೆ ತಲೆ ಸುತ್ತೈತೆ, ಕೆಲ್ಸಕ್ಕೆ ಬರೋಕೆ ಕಷ್ಟ ಆಯ್ತೈತೆ, ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ. ಅಮ್ಮೋರೆ, ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನು ಇಲ್ಲ ಕಣಮ್ಮೋರೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದೊಡ್ಡ ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳೋಣ. ಕಾರ್ಯಕ್ರಮ ರೇಗಿಲ ಮಿಡಿತ. ಡಾಕ್ಟರ್ ಬಿ ಗಂಗಾಧರ ನಾಯಕ್ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ತಮಗೆ ತಿಳಿದಿರುವಂತೆ ಅಡಿಕೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಲಕ್ಷಾಂತರ ಜನರ ಜೀವನ ನಾಡಿಯಾಗಿದೆ ಅಂತ ಹೇಳಿದರೂ ತಪ್ಪಾಗಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಬೆಳೆಯು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದ್ದು ಇದಕ್ಕೆ ಹಲವಾರು ಬಗೆಯ ರೋಗಗಳು ಕೂಡ ಆವರಿಸಿಕೊಂಡು ಇಳುವರಿಯಲ್ಲಿ ತೀವ್ರತರವಾದ ನಷ್ಟವನ್ನು ಉಂಟು ಮಾಡುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಬರುವ ಹಿಂಗಾರ ಅಥವಾ ಸಿಂಗಾರ ಒಣಗುವ ರೋಗ ಅಂತ ಏನು ಹೇಳ್ತೀವಿ, ಈ ರೋಗ ಸಾಮಾನ್ಯವಾಗಿ 5-6 ವರ್ಷದ ಗಿಡದಿಂದ ಹಿಡಿದು 50-60 ವರ್ಷದ ಗಿಡಗಳವರೆಗೂ ಕೂಡ ಬರುತ್ತೆ. ಆದರೆ ಸಾಮಾನ್ಯವಾಗಿ 10-15 ವರ್ಷ ವಯಸ್ಸಿನ ಗಿಡಗಳಲ್ಲಿ ಈ ಒಂದು ರೋಗದ ಬಾಧೆ ಅತಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತ ಅಂದ್ರೆ, ಮೊದಲಿಗೆ ಏನು ಸೋಂಕಿಗೊಳಗಾದಾಗ ಸಿಂಗಾರದ ಎಸುಳುಗಳು ಪ್ರಾರಂಭದಲ್ಲಿ ತುದಿಯಿಂದ ಬುಡದ ಕಡೆಗೆ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗುವುದನ್ನ ನಾವು ಕಾಣಬಹುದು. ಇಂಥ ಹಿಂಗಾರಗಳು ಸತ್ತು ಕಾಂಡಕ್ಕೆ ಜೋತು ಬಿದ್ದಿರುತ್ತವೆ. ಮುಂದುವರೆದು ಈ ರೋಗ ಹೆಚ್ಚಿನದಾಗಿ ಉಲ್ಬಣಗೊಂಡಾಗ ಹಿಂಗಾರಗಳು ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗುತ್ತವೆ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ, ಹೆಣ್ಣು ಹೂಗಳು ಅಂತ ಏನ್ ಹೇಳ್ತೀವಿ, ಆ ಫಿಮೇಲ್ ಫ್ಲವರ್ಸ್ ಅಂತ, ಅವು ಜೊತೆಗೆ ಎಳೆಯ ಸಣ್ಣ ಸಣ್ಣ ಕಾಯಿಗಳು, ಆ ಮಣಿಕಾಯಿಗಳು ಅಂತ ನಾವು ಹೇಳ್ತೀವಿ, ಆ ಮಣಿಕಾಯಿಗಳು ಕೂಡ ಉದುರೋದನ್ನ ನಾವು ಕಂಡುಕೋಬಹುದು. ಈ ರೋಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ತೊಂದರೆಯನ್ನುಂಟು ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ರೋಗವು ಕೊಲೆಟೋಟ್ರಿಕಮ್ ಗ್ಲಿಯೋಸ್ಪೋರಿಯಾಯಿಡಿಸ್ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ರೋಗ ಹರಡೋದಕ್ಕೆ ಒಂದು ಸೂಕ್ತ ವಾತಾವರಣ ಎಂಥದ್ದು ಬಯಸುತ್ತೆ ಅಂದ್ರೆ, ಆ ಮೋಡ ಕವಿದ ವಾತಾವರಣ, ಉಷ್ಣಾಂಶ 25-28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆ ಹೆಚ್ಚಿನ ಆರ್ದ್ರತೆ ಅಂದ್ರೆ ನಾವೇನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಆ ರಿಲೇಟಿವ್ ಹ್ಯುಮಿಡಿಟಿ 80-90% ಇರಬೇಕು. ಜೊತೆಗೆ ಈ ಬಿಟ್ಟು ಬಿಟ್ಟು ಬರುವ ಮಳೆ ಮತ್ತೆ ಬಿಸಿಲು, ಈ ಒಂದು ವಾತಾವರಣ ಈ ರೋಗ ಹರಡಲು ಮತ್ತೆ ಹೆಚ್ಚಾಗಲು ಕಾರಣವಾಗ್ತವೆ. ಹಾಗಾದ್ರೆ ಇಂಥದ್ದೇನಾದ್ರು ನಮ್ಮ ತೋಟದಲ್ಲಿದ್ರೆ ಅವನ್ನ ನಾವು ಯಾವ ರೀತಿ ಇದನ್ನ ಈ ರೋಗವನ್ನು ಮ್ಯಾನೇಜ್ ಮಾಡಬಹುದು ಅಥವಾ ಹತೋಟಿ ಮಾಡಬಹುದು ಅನ್ನೋದಕ್ಕೆ, ಮೊದಲು ಈ ರೋಗ ಪೀಡಿತ ಹಿಂಗಾರಗಳು ಏನು ಕಪ್ಪಾಗಿ ಆ ಕಾಂಡಕ್ಕೆ ಜೋತು ಬಿದ್ದಿರ್ತಾವೆ, ಅಂತ ರೋಗ ಪೀಡಿತ ಹಿಂಗಾರಗಳನ್ನ ಅಥವಾ ಸಿಂಗಾರಗಳನ್ನ ತೆಗೆದು ನಾವು ನಾಶಪಡಿಸಬೇಕಾಗತ್ತೆ. ನಾಶಪಡಿಸೋದು ಅಂದ್ರೆ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಸುಟ್ಟು ಹಾಕೋದಕ್ಕೆ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ರೈತರು ತಯಲ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಏನು ಒಣಗಿರೋ ಸಿಂಗಾರವನ್ನ ತೆಗೆದು ಆ ಬುಡದಲ್ಲಿ ಹಾಕಿರ್ತಾರೆ, ಅಂದ್ರೆ ಇದು ಮುಂದೆ ಗೊಬ್ಬರವಾಗತ್ತೆ ಅಂತ. ಆದ್ರೆ ಒಂದು ರೈತರು ತಿಳ್ಕೋಬೇಕಾಗಿರೋದೇನು ಅಂತ ಅಂದ್ರೆ, ಈ ಸತ್ತೋಗಿರೋ ಹಿಂಗಾರದಲ್ಲೇ ಈ ರೋಗಾಣು ಅತಿ ಹೆಚ್ಚು ಬೆಳೆದು ಹೆಚ್ಚೆಚ್ಚಾಗಿ ಪಸರಿಸುತ್ತೆ. ಹಾಗಾಗಿ ಅವನ್ನ ಸುಟ್ಟು ಹಾಕೋದು ಅಥವಾ ಭೂಮಿಯಲ್ಲಿ ಒಂದು ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಮುಚ್ಚಾಕೋದು ಅದು ನಾವು ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಹಲವಾರು ಈಗ ಔಷಧಿಗಳು, ಶಿಲೀಂಧ್ರ ನಾಶಕಗಳು ಕೂಡ ಈಗ ನಮಗೆ ದೊರೆಯುತ್ತೆ, ಮಾರ್ಕೆಟ್ ಅಲ್ಲಿ ದೊರೆಯುತ್ತೆ. ಅವುಗಳಲ್ಲಿ ಯಾವುದು ಅಂದ್ರೆ, ಈಗ ಸಾಮಾನ್ಯವಾಗಿ ಸಿಗುವಂತಹ ಶಿಲೀಂಧ್ರ ನಾಶಕವಾದ ಮ್ಯಾಂಕೋಜೆಬ್, ಇದು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಝೈನೆಬ್ ಅಂತ ಬರುತ್ತೆ ಅದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ರೋಪಿನೆಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಹೆಕ್ಸಾಕೋನಜೋಲ್ ಅದು 5 EC ಅಥವಾ SC ರೂಪದಲ್ಲಿ ಬರುತ್ತೆ, ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೋಬೇಕು. ಶಿಲೀಂಧ್ರ ನಾಶಕದ ಜೊತೆಗೆ 1 ml ನಷ್ಟು ಈ ಒಂದು ಸ್ಟಿಕ್ಕಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಅಂಟು ದ್ರವ ಅಥವಾ ರಾಳ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಅಡಿಕೆಯಲ್ಲಿ ಉಪಯೋಗಿಸಲೇಬೇಕು. ಈ ಒಂದು ಔಷಧಿಯನ್ನ, ಈ ಶಿಲೀಂಧ್ರ ನಾಶಕಗಳನ್ನ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತ ಅಂದ್ರೆ, ಒಂದು 10-20% ಸಿಂಗಾರಗಳಲ್ಲಿ ಈ ರೀತಿಯ ರೋಗ ಬಾಧೆ ಕಂಡು ಬಂದಲ್ಲಿ ನಾವು ಸಿಂಪರಣೆಯನ್ನ ಮಾಡಿಕೊಳ್ಳೋದಕ್ಕೆ ಶಿಫಾರಸನ್ನ ಮಾಡಿರ್ತೀವಿ. ಇದರ ಬಗ್ಗೆ ಹೆಚ್ಚಿನದಾಗಿ ನೀವು ತಿಳ್ಕೊಳ್ಳೋದಕ್ಕೆ ಈಗ ನನ್ನ ನಂಬರ್ ಆದಂತಹ ಈ ಮೊಬೈಲ್ ನಂಬರು 9845394918ಕ್ಕೆ ನೀವು ಸಂಪರ್ಕಿಸಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ B.ಸಿದ್ದಣ್ಣ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ TD ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಇದು ಕಂದಾಯ ಇಲಾಖೆ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು December 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆಯ ಲಕ್ಷಣಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಬಿಎನ್ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಬಿಎನ್ ಗೀತಾ ಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆಯ ಲಕ್ಷಣಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಮ್ಮ ರೈತ ಸಾಕಷ್ಟು ಬೆಳೆಗಳನ್ನು ಬೆಳೀತಿರ್ತಾರೆ, ಅವುಗಳಲ್ಲಿ ಸಾಕಷ್ಟು ಈ ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ. ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬೇಕು, ಒಂದು ಒಳ್ಳೆ ಬೆಳೆನ ಪಡ್ಕೋಬೇಕಂದಾಗ ಎಲ್ಲ ರೀತಿಯಿಂದನೂ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ನೀರಿನ ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಎಲ್ಲವೂ ಬಂದಾಗ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ನಮ್ಮ ರೈತರು ಈ ಸಸ್ಯಗಳಿಗೆ ಪೋಷಕಾಂಶಗಳನ್ನ ಯಾವ ರೀತಿ ಕೊಟ್ಟಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಮೇಡಮ್? ಯಾವುದೇ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು ಅಂದಾಗ ಅದಕ್ಕೆ ಹಲವಾರು ಪೋಷಕಾಂಶಗಳು ಅವಶ್ಯಕವಾಗಿ ಬೇಕಾಗಿರುತ್ತೆ. ಅದರಲ್ಲಿ ಸುಮಾರು 17 ಪೋಷಕಾಂಶಗಳನ್ನ ನಾವು ಬಹಳ ಪ್ರಮುಖವಾಗಿ ಅತ್ಯವಶ್ಯಕವಾದಂಥ ಪೋಷಕಾಂಶಗಳು ಅಂತ ಕರಿಬೋದು. ಎಸೆನ್ಷಿಯಲ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅಂತೇವೆ. ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ ಬೆಳೆ ಸಸ್ಯಗಳ ಬೆಳವಣಿಗೆಯಲ್ಲಿ. ಅವನ್ನ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಕರಿತೀವಿ. ಪ್ರಧಾನ ಪೋಷಕಾಂಶಗಳ ಗುಂಪಿಗೆ ಸೇರುವಂಥ ಪೋಷಕಾಂಶಗಳಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಈ ಮೂರನ್ನ ನಾವು ಪ್ರಧಾನ ಪೋಷಕಾಂಶ ಅಂತೀವಿ. ಕಾರಣ ಅವುಗಳ ಪ್ರಮಾಣ ಜಾಸ್ತಿ ಬೇಕು. ಯಾವುದೇ ಒಂದು ಗಿಡ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನ ಅವಶ್ಯಕತೆ ಆ ಬೆಳೆಗೆ ಇರುತ್ತೆ. ಅದನ್ನು ಬಿಟ್ಟರೆ ಎರಡನೇ ಗುಂಪು ಬಂದು ದ್ವಿತೀಯ ಪ್ರಧಾನ ಪೋಷಕಾಂಶಗಳು ಅಂತೀವಿ. ಅವುಗಳಲ್ಲಿ ಮುಖ್ಯವಾಗಿ ಹೇಳುವಂಥವಂದರೆ ಒಂದು ಕ್ಯಾಲ್ಶಿಯಂ, ಗಂಧಕ ಮತ್ತು ಮೆಗ್ನೀಷಿಯಂ ಅನ್ನೋವು. ಇವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ನಷ್ಟು ಹೆಚ್ಚು ಪ್ರಮಾಣ ಅಲ್ಲದಿದ್ದರೂ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಮೂರನೇ ಗುಂಪು ಬಂದು ಲಘು ಪೋಷಕಾಂಶಗಳು ಅಂತ. ಲಘು ಪೋಷಕಾಂಶಗಳಲ್ಲಿ 7-8 ಪೋಷಕಾಂಶಗಳಿದ್ದಾವೆ. ಅವುಗಳ ವಿಶೇಷತೆ ಏನಪ್ಪ ಅಂದರೆ ಈ ಪೋಷಕಾಂಶಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು ಸಸ್ಯಗಳ ಬೆಳವಣಿಗೆಗೆ. ಹೋಗ್ಲಿ ಕಡಿಮೆ ಪ್ರಮಾಣ ಅಲ್ವಾ, ಇದನ್ನು ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ ಅಂದರೆ ಅನ್ನೋ ಹಾಗಿಲ್ಲ. ಯಾಕಂದರೆ ಕಡ್ಡಾಯವಾಗಿ ಬೇಕು, ಆದರೆ ಕಡಿಮೆ ಪ್ರಮಾಣದಲ್ಲಿ ಈ ಪೋಷಕಾಂಶ ಬೆಳೆಗೆ ಅವಶ್ಯಕವಾಗಿರುತ್ತೆ. ಇವಲ್ಲದೇನೆ ಇನ್ನೊಂದು ಗುಂಪಿದೆ, ಇಂಗಾಲ, ಆಮ್ಲಜನಕ ಮತ್ತು ಜಲಜನಕ. ಇವು ಮೂರೂ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗಿರುತ್ತೆ. ಆದರೆ ಇವನ್ನ ನಾವು ಯಾವುದೇ ಗೊಬ್ಬರದ ರೂಪದಲ್ಲಿ ನಾವು ಕೊಡೋ ಅವಶ್ಯಕತೆ ಇಲ್ಲ. ವಾತಾವರಣದಲ್ಲಿನೇ ಅವು ನೇರವಾಗಿ ಸಸ್ಯಗಳು ಇವನ್ನ ಹೀರ್ಕೊಂಡು ತೆಗೆದುಕೊಳ್ತವೆ. ಹಂಗಾಗಿ ಇವುಗಳ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಟ್ಟು 17 ಪೋಷಕಾಂಶಗಳು ಬಹಳ ಅವಶ್ಯಕವಾಗಿ ಬೇಕಾಗಿರುವಂತದ್ದು. ಮೇಡಮ್, ಆಗಿದ್ರೆ ಈಗ 17 ಪೋಷಕಾಂಶಗಳನ್ನ ಹೇಳಿದ್ರಿ, ಇವು ಸಸ್ಯಗಳ ಬೆಳವಣಿಗೆಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತವೆ, ಇವೇನಾದರೂ ಕೊರತೆ ಕಂಡು ಬಂದ್ರೆ ಅದರ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಾ ಮೇಡಮ್? ಈಗ ನಾನು ಹೇಳ್ತಾ ಇದ್ದೆ ಸಾರಜನಕ, ನಾವೆಲ್ಲ ಯೂರಿಯಾ ಮೂಲಕ ಪೂರೈಕೆ ಮಾಡ್ತೀವಲ್ಲ ಬೆಳೆಗಳಿಗೆ, ಅದು ಸಾರಜನಕ ಪೋಷಕಾಂಶ, ಪ್ರಧಾನ ಪೋಷಕಾಂಶ, ಬೆಳೆಗಳಿಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವಂತ ಬಹಳ ಮುಖ್ಯವಾದಂತ ಪೋಷಕಾಂಶ ಇದು. ಬೆಳೆಗಳಲ್ಲಿ 1-4% ಇದು ಶೇಖರಣೆ ಆಗಿರುತ್ತೆ. ಬೆಳೆಗಳಲ್ಲಿ ಮತ್ತೆ ಸಸ್ಯಗಳ ಬೆಳವಣಿಗೆ ಹಂತದುದ್ದಕ್ಕೂ ಇದರ ಅವಶ್ಯಕತೆ ಹೆಚ್ಚಾಗಿ ಆ ಸಸ್ಯಕ್ಕೆ ಇರುತ್ತೆ. ಯಾಕೆ ಅದು ಹೆಚ್ಚಾಗಿರುತ್ತೆ ಅಂದರೆ ಸಾರಜನಕ ಅನ್ನೋದು ಅದು ನೈಟ್ರೋಜನ್ ಇರೋದ್ರಿಂದ ಅದು ಪ್ರೋಟೀನ್ ಅಥವಾ ಅಮೈನೋ ಆಸಿಡ್ ಉತ್ಪಾದನೆ ಮಾಡಲಿಕ್ಕೆ ಮತ್ತು ಗಿಡದ ಬೆಳವಣಿಗೆಗೆ, ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಗಿಡದ ಬೆಳವಣಿಗೆಗೆ, ಅದು ಎತ್ತರ ಆಗುವಂಥದ್ದು, ಕಾಂಡ ದಪ್ಪ ಆಗುವಂಥದ್ದು, ಎಲೆಗಳು ಹಸಿರಾಗಿರ್ತಕ್ಕಂಥದ್ದು, ಎಲೆಗಳ ಸಂಖ್ಯೆ ಜಾಸ್ತಿ ಆಗೋದು, ಇದೆಲ್ಲ ಬೆಳವಣಿಗೆ ಲಕ್ಷಣಗಳು ಏನಿದೆಯಲ್ಲ ಇದೆಲ್ಲದಕ್ಕೂ ಮುಖ್ಯವಾಗಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಸಾರಜನಕ. ಅದ್ರ ಜೊತೆಯಲ್ಲಿ ಪತ್ರಹರಿತ್ತು, ಪತ್ರಹರಿತ್ತಿಗೇನು ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ, ಆ ಕ್ರಿಯೆ ನಡೀಲಿಕ್ಕೆ ಪತ್ರಹರಿತ್ತು ಬಹಳ ಮುಖ್ಯವಾಗಿ ಬೇಕು. ಪತ್ರಹರಿತ್ತನ ಪ್ರಮಾಣನ ಜಾಸ್ತಿ ಮಾಡಲಿಕ್ಕೆ ಅಲ್ಲಿ ಸಾರಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅದರ ಜೊತೆಯಲ್ಲಿ ಸಸ್ಯಗಳಲ್ಲಿ ಕೆಲಸ ಮಾಡುವಂಥ ಕೆಲವೊಂದು ಕಿಣ್ವಗಳು, ಚೋದಕಗಳು, ವಿಟಮಿನ್ಗಳ ಕೆಲಸ ಮಾಡಲಿಕ್ಕೂ ಕೂಡ ಸಾರಜನಕದ ಅವಶ್ಯಕತೆ ಹೆಚ್ಚಾಗಿ ಬೇಕಾಗಿರುತ್ತೆ. ಇದು ಹೆಂಗೆ ಅಂದರೆ ಸಾರಜನಕ ಎಷ್ಟು ಕೊಟ್ಟರೂ ಸಾಕಾಗಲ್ಲ ಬೆಳೆಗಳಿಗೆ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋಂಗೆ ಎಲ್ಲ ರೀತಿ ಮಣ್ಣಿನಲ್ಲೂ ಸಾರಜನಕದ ಕೊರತೆ ಲಕ್ಷಣಗಳನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಸಾವಯವದ ಅಂಶ ತುಂಬ ಕಡಿಮೆ ಇರುತ್ತಲ್ಲ ಅಂಥ ಮಣ್ಣುಗಳಲ್ಲಂತೂ ಪ್ರಮುಖವಾಗಿ ಇದ್ರ ಕೊರತೆ ಲಕ್ಷಣ ಕಾಣಿಸುತ್ತೆ. ಹಾಗಿದ್ರೆ ಇದ್ರ ಕೊರತೆ ಲಕ್ಷಣ ಹೆಂಗಿರುತ್ತೆ ಗಿಡಗಳಲ್ಲಿ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲೇ ನಾನು ಹೇಳಿದೆ ಇದು ಬೆಳವಣಿಗೆಗೆ ಬಹಳ ಮುಖ್ಯವಾದಂಥದ್ದು. ಸೊ ಇದ್ರ ಕೊರತೆ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಕೆಳಭಾಗದ ಎಲೆಗಳು, ಮೇಲಿರೋ ಎಲೆಗಳಲ್ಲ ಕೆಳಭಾಗದ ಎಲೆಗಳು ಹಳದಿ ಆಗ್ತವೆ. ಕೊರತೆ ತೀವ್ರ ಆದಂಗೆ ಪೂರ್ತಿಯಾಗಿ ಸಾಯ್ತಾ ಹೋಗ್ತವೆ ಎಲೆಗಳು. ಮತ್ತೆ ಹಳದಿ ಎಲೆಗಳು ಬೇರೆ ಭಾಗಗಳಲ್ಲೂ ಕಾಣಿಸ್ಕೊಳ್ಳುವಂತ ಇದಿರುತ್ತೆ. ಇದು ಯಾಕೆ ಹಿಂಗೆ ಕೆಳಭಾಗದ ಎಲೆಗಳಲ್ಲೇ ಇದ್ರ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಇದು ಮೊಬೈಲ್ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ ನಾವು. ಮೊಬೈಲ್ ನ್ಯೂಟ್ರಿಯೆಂಟ್ ಅಂದರೆ ನಾವು ಕೊಟ್ಟಂಥ ಪೋಷಕಾಂಶ ಮಣ್ಣಿಗೆ ಕೊಟ್ಟಿರುವಂಥದ್ದನ್ನು ಗಿಡ ಹೀರ್ಕೊಳ್ಳುತ್ತೆ. ಬೇರಿನಿಂದ ಹೀರಲ್ಪಟ್ಟು ಬೇರಿನಿಂದ ಕಾಂಡಕ್ಕೆ, ಕಾಂಡದಿಂದ ಎಲೆಗಳಿಗೆ, ಗಿಡದ ತುದಿವರೆಗೂ ಇದು ಸಂಚಾರ ಮಾಡುತ್ತೆ ಈ ಪೋಷಕಾಂಶ. ಹಂಗಾಗಿ ಹೀರ್ಕೊಂಡದ ಮೇಲೆ ಹೋದಂಗೆ ಕೆಳಗಿಡ ಭಾಗಗಳಲ್ಲಿ ಅದರದ್ದು ಕೊರತೆ ಕಂಡಾಗ ಅದ್ರ ಲಕ್ಷಣ ಮೊದಲನೇದಾಗಿ ಕೆಳಭಾಗದ ಎಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ಇದ್ರ ಕೊರತೆ ನೀಗಿಸೋದು ಹೆಂಗೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಕಾಂಪೋಸ್ಟು, ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನ ಹಾಕುವಂಥದ್ದು ಭಾಳ ಮುಖ್ಯ. ಅದ್ರ ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಆ ಬೆಳೆಗೆ ತಕ್ಕಂತೆ ಶಿಫಾರಸು ಮಾಡಿರುವಂಥ ಸಾರಜನಕದ ಗೊಬ್ಬರಗಳಾದಂಥ ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ನೈಟ್ರೇಟ್ ಈ ಥರದ್ದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಮತ್ತು ತುಂಬ ಕೊರತೆ ಲಕ್ಷಣ ಹೆಚ್ಚಾಗಿದೆ, ತಕ್ಷಣಕ್ಕೆ ರಿಕವರಿ ಆಗಬೇಕು ಗಿಡ ಅಂದಾಗ ಅದಕ್ಕೆ ಸಿಂಪರಣೆ ಮೂಲಕ ಕೊಡುವಂಥದ್ದು. ಶೇಕಡಾ 2% ಯೂರಿಯಾ ಅಂದರೆ ಸುಮಾರು 20 ಗ್ರಾಮ್ ಯೂರಿಯಾನ 1 ಲೀಟರ್ ನೀರಿಗೆ ಬೆರೆಸಿ ಅದನ್ನು ಸಿಂಪರಣೆ ಮೂಲಕ ತಕ್ಷಣಕ್ಕೆ ನಾವು ಕಡಿಮೆ ಮಾಡುವಂಥದ್ದನ್ನು ಮಾಡ್ಬೋದು. ಎರಡನೇದು ಬಂದು ರಂಜಕ. ರಂಜಕನೂ ಬಹಳ ಮುಖ್ಯವಾದಂಥ ಪೋಷಕಾಂಶ. ರಂಜಕದ ಒಂದು ಗುಣ ಏನಪ್ಪ ಅಂದರೆ, ರಂಜಕ ಮಣ್ಣಿಗೆ ಹಾಕಿರ್ತೇವೆ ನಾವು ಗೊಬ್ಬರದ ಮೂಲಕ, ಆದರೆ ಅದು ಎಲ್ಲ ಸಮಯದಲ್ಲೂ ಬೆಳೆಗಳಿಗೆ ಸಿಗುವಂಥ ರೂಪದಲ್ಲಿ ಅದು ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಈಸಿಯಾಗಿ ಬೆಳೆಗೆ ದೊರಕಿಸ್ಕೊಡ್ಬೇಕಂದ್ರೆ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಣ್ಣಲ್ಲಿ ಇರಬೇಕು. ಯಾಕೆ ಬೇಕು ಅಂದರೆ, ಮಣ್ಣಿನ ರಸಸಾರ ಬಹಳ ಮುಖ್ಯ ಆಗುತ್ತೆ ರಂಜಕದ ಲಭ್ಯತೆಗೆ. ಮಣ್ಣಿನ ರಸಸಾರ ಯಾವಾಗ ತಟಸ್ಥ ಇರುತ್ತೋ ಅವಾಗ ರಂಜಕದ ಲಭ್ಯತೆ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ರಸಸಾರ ಕಡಿಮೆ ಇದ್ದಾಗಲೂ ರಂಜಕ ಬೆಳೆಗೆ ಸಿಗೋದಿಲ್ಲ. ರಸಸಾರ 7.5ಕ್ಕಿಂತಲೂ ಜಾಸ್ತಿ ಇದ್ದಾಗಲೂ ರಂಜಕ ಸಿಗೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಮಣ್ಣಿನ ರಸಸಾರನ ತಟಸ್ಥ ರೇಂಜಲ್ಲಿ ಕಾಪಾಡುವಂಥದ್ದು ಬಹಳ ಪ್ರಮುಖವಾದಂಥ ವಿಷಯ ಇಲ್ಲಿ. ಸೊ ರಂಜಕ ಯಾಕೆ ಬೇಕು ಗಿಡಕ್ಕೆ ಅಂದರೆ, ಇದು ಜೀವಕೋಶಗಳ ವಿಭಜನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಮತ್ತು ಅತಿ ಮುಖ್ಯವಾಗಿ ಬೇರುಗಳ ಬೆಳವಣಿಗೆ. ಬೇರು ಬೆಳವಣಿಗೆ ಎಷ್ಟು ಚೆನ್ನಾಗುತ್ತೋ ಅಷ್ಟು ಹೆಚ್ಚಾಗಿ ಪೋಷಕಾಂಶಗಳು ಹೀರಲ್ಪಡ್ತವೆ. ಮತ್ತು ಹೂವಾಡುವಿಕೆಗೆ ಬಹಳ ಅವಶ್ಯಕವಾಗಿ ಬೇಕಾಗಿರುವಂಥ ಪೋಷಕಾಂಶ ಇದು. ಸೊ ರಂಜಕದ ಕೊರತೆ ಆದಾಗ ಹಿಂಗಾಗುತ್ತೆ, ಏನು ಲಕ್ಷಣ ಕಾಣ್ತೀವಿ ನಾವು ಗಿಡಗಳಲ್ಲಿ ಅಂದರೆ, ನೋಡ್ರಿ ನಾನು ಆವಾಗಲೇ ಹೇಳ್ದಂಗೆ, ಇದ್ರ ಕೊರತೆ ಸಾಮಾನ್ಯವಾಗಿ ಹುಳಿ ಮಣ್ಣಿನಲ್ಲಿ ಮತ್ತು ಸುಣ್ಣಕಲ್ಲು ಅಂದರೆ ಕ್ಯಾಲ್ಕೇರಿಯಸ್ ಮಣ್ಣು ಅಂತ ನಾವೇನು ಕರಿತೀವಲ್ಲ ಅಂಥ ಮಣ್ಣುಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ ರಸಸಾರ 6.5ಕ್ಕಿಂತಲೂ ಕಡಿಮೆ ಇರೋದ್ರಿಂದ ಅಲ್ಲಿ ರಂಜಕದ ಲಭ್ಯತೆ ಕಡಿಮೆ ಆಗಿರುತ್ತೆ. ಮತ್ತು ಕೊರತೆ ಕಾರಣದಿಂದ ಏನಾಗುತ್ತೆ, ಸಸ್ಯದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅಲ್ವಾ. ಬೇರುಗಳೇ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಸಸ್ಯದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮತ್ತು ಮಾಗುವಂಥ ಪ್ರಕ್ರಿಯೆ ಲೇಟ್ ಆಗುತ್ತೆ, ನಿಧಾನ ಆಗುತ್ತೆ. ಇದರಲ್ಲೂ ಸಹ ಕೊರತೆ ಲಕ್ಷಣಗಳು ಕೆಳಭಾಗದ ಎಲೆಗಳಲ್ಲಿ ಕಾಣಿಸ್ಕೊಳ್ತವೆ. ಅಂದರೆ ಇದು ಕೂಡ ಮೊಬೈಲ್ ನ್ಯೂಟ್ರಿಯೆಂಟ್. ಸೊ ಹಳೆ ಎಲೆಗಳು ಹಳದಿ ಬಣ್ಣ ಆಗ್ತವೆ, ಇಲ್ಲಾಂದರೆ ಕೆಲವೊಮ್ಮೆ ನೇರಳೆ ಬಣ್ಣ ಆಗ್ತವೆ. ಮತ್ತು ಹೊಸದಾಗಿ ಬರುವಂಥ ಎಲೆಗಳು ತುಂಬ ಕಡು ಹಸಿರು ಬಣ್ಣ ಅಂದರೆ ದಟ್ಟವಾದ ಹಸಿರು ಬಣ್ಣಕ್ಕೆ ತಿರುಗ್ತವೆ. ಮತ್ತು ತೀವ್ರ ಕೊರತೆ ಆದಾಗ ಹಳೆ ಎಲೆಗಳು ಸಾಯ್ತಾ ಹೋಗುತ್ತೆ. ಇವೆಲ್ಲನೂ ರಂಜಕದ ಕೊರತೆ ಲಕ್ಷಣಗಳು. ಸೊ ಇದನ್ನು ನೀಗಿಸ್ಲಿಕ್ಕೇನು ಮುಖ್ಯವಾಗಿ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಮತ್ತು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ರಂಜಕವನ್ನು ಕರಗಿಸುವಂಥ ಜೀವಾಣು. ನೀವು ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ ಅಂದರೆ ಈ ಜೀವಾಣುಗಳು ಮಣ್ಣಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಜೀವಾಣು ಇಲ್ಲ ಅಂದರೆ ಈ ರಾಸಾಯನಿಕ ಪ್ರಕ್ರಿಯೆಗಳಿಂದ ರೂಪಾಂತರಗೊಂಡಿರುವಂಥ ರಂಜಕನ ಬೆಳೆಗೆ ಸಿಗುವಂಥ ರೂಪಕ್ಕೆ ಕನ್ವರ್ಟ್ ಮಾಡಬೇಕಾಗಿರೋದು ಇದೇ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ PSB ಅಂತ ಕರಿತೀವಿ. ಸೊ ಅದು ಹೆಚ್ಚಾಗಿದ್ದಲ್ಲಿ ಈ ರಂಜಕದ ಕೊರತೆ ಲಕ್ಷಣ ಕಂಡು ಬರೋದಿಲ್ಲ. ಅದಲ್ಲದೇ ಗೊಬ್ಬರಗಳಲ್ಲಿ ಅಂದರೆ ಸೂಪರ್ ಫಾಸ್ಫೇಟು, DAP ಮುಂತಾದ ಗೊಬ್ಬರಗಳನ್ನು ಶಿಫಾರಸ್ಸಿಗೆ ತಕ್ಕಂತೆ ಮಣ್ಣಿಗೆ ಕೊಡ್ತಕ್ಕಂಥದ್ದು. ತೀರಾ ಕೊರತೆ ಲಕ್ಷಣ ಜಾಸ್ತಿ ಇದ್ದಾಗ DAP ಅದೇ 2% DAPನ ಸಿಂಪರಣೆ ಮಾಡ್ತಕ್ಕಂಥದ್ದನ್ನು ಸಹ ನಾವು ಮಾಡ್ಬೋದು. ಮತ್ತು ಮೂರನೇ ಪೋಷಕಾಂಶ ಬಂದು ಪೊಟ್ಯಾಷಿಯಮ್ಮು. ಸಾರಜನಕ ಎಷ್ಟು ಮುಖ್ಯನೋ ಪೊಟ್ಯಾಷಿಯಮ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸಸ್ಯಗಳ ಬೆಳವಣಿಗೆಯಲ್ಲಿ. ಸುಮಾರು 1/5 ಇದು ಕೂಡ ಬೆಳೆಗಳಲ್ಲಿ ಶೇಖರಣೆ ಆಗಿರುತ್ತೆ. ಇದು ಏನಕ್ಕೆ ಪ್ರಮುಖವಾಗಿ ಬೇಕಪ್ಪ ಪೊಟ್ಯಾಷಿಯಮ್ಮು ಅಂದರೆ, ಸಕ್ಕರೆ ಉತ್ಪಾದನೆಗೆ. ನಾವೇನು ಕಾರ್ಬೋಹೈಡ್ರೇಟ್ಸ್ ಅಂತೀವಲ್ಲ ಅದರ ಉತ್ಪಾದನೆಗೆ ಬೇಕು. ಮತ್ತು ಜೀವಕೋಶಗಳಲ್ಲಿ ನೀರಿನ ಸಮತೋಲನವನ್ನು ಕಾಪಾಡೋದಕ್ಕೆ ಸಹ ಪೊಟ್ಯಾಷಿಯಂ ಬಹಳ ಅವಶ್ಯಕವಾಗಿ ಬೇಕಾಗಿರುತ್ತೆ. ಮತ್ತು ಹಣ್ಣು ಮತ್ತು ತರಕಾರಿಗಳಲ್ಲಿ ಬಣ್ಣಗಳ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಬೆಳೆಗಳಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಪೊಟ್ಯಾಷಿಯಂ ಬಹಳ ಮುಖ್ಯ ಆಗಿರುತ್ತೆ. ಕೊರತೆ ಲಕ್ಷಣ ಮುಖ್ಯವಾಗಿ ಲಘು ರಚನೆಯುಳ್ಳ ಮಣ್ಣುಗಳಂದರೆ ಮರಳಿನ ಅಂಶ ಹೆಚ್ಚಾಗಿರುವಂಥ ಮಣ್ಣಲ್ಲಿ ಇದು ಕಂಡುಬರುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ತಗೊಂಡ್ರೆ ನಮಗೆ ಪೊಟ್ಯಾಷಿಯಂ ಕೊರತೆ ನಮ್ಮ ಮಣ್ಣಲ್ಲಿ ಇಲ್ಲ. ನಮ್ಮ ಮಣ್ಣಲ್ಲೆಲ್ಲ ಪೊಟ್ಯಾಷಿಯಂ ಸಾಕಷ್ಟು ಪ್ರಮಾಣದಲ್ಲಿದೆ, ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲೇ ಪೊಟ್ಯಾಷಿಯಂ ಇದೆ. ಯಾಕಂದರೆ ನಮ್ಮಲ್ಲಿ ಆಗಿರ್ತಕ್ಕಂಥ ಮಣ್ಣುಗಳದ್ದು ಅದರದ್ದು ಪೇರೆಂಟ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಲ್ಲ ಅದನ್ನೇ, ಅದು ಪೊಟ್ಯಾಷಿಯಂ ಹೆಚ್ಚಾಗಿರುವಂಥ ಕಲ್ಲು ಬಂಡೆಗಳಿಂದ ಆಗಿರುವಂಥ ಮಣ್ಣು. ಇದು ಸಹ ಹಳೆ ಎಲೆಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಏನಾಗುತ್ತೆ ಅಂದರೆ ಎಲೆಗಳ ತುದಿಯಿಂದ ಅಂಚುಗಳೆಲ್ಲ ಸುಟ್ಟಂಗೆ ಕಾಣ್ತಾ ಹೋಗುತ್ತೆ. ತೀವ್ರ ಕೊರತೆ ಆದಾಗ ಗಿಡ ಸಾಯುವಂಥದ್ದಾಗುತ್ತೆ. ಮತ್ತು ಮಧ್ಯನಾಳ ಮಿಡ್ ರಿಬ್ ಅಂತೀವಲ್ಲ, ಮಿಡ್ ರಿಬ್ಬಿಂದ ಬುಡದವರೆಗೂ ಸಹ ಹರಡಿ ಇಡೀ ಎಲೆನೇ ಸಾಯ್ತಾ ಹೋಗುತ್ತೆ. ಇದ್ರ ಕೊರತೆ ನೀಗಿಸ್ಲಿಕ್ಕೆ ಪೊಟ್ಯಾಷಿಯಂ ಯುಕ್ತ ಗೊಬ್ಬರಗಳು ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷು ಇಲ್ಲ ಸಲ್ಫೇಟ್ ಆಫ್ ಪೊಟ್ಯಾಷು ಇವನ್ನ ಬಳಕೆ ಮಾಡ್ಬೋದು. ಇಷ್ಟನ್ನು ಮಾಡೋದ್ರಿಂದ ಇದ್ರ ಕೊರತೆನ ನೀಗಿಸ್ಬೋದು. ಸೊ ಈ ಮೂರು ಪೋಷಕಾಂಶಗಳು ಹೆಚ್ಚಾಗಿ ನಮ್ಮಲ್ಲಿ ಕಂಡು ಬರೋದಂದ್ರೆ ಸಾರಜನಕದ ಕೊರತೆ ಮತ್ತೆ ಫಾಸ್ಫರಸ್ ಕೊರತೆ. ಯಾಕಂದ್ರೆ ಮಣ್ಣಿನ ರಸಸಾರ ಸರಿಯಾಗಿ ಇಲ್ಲ ಅಂದಾಗ ಫಾಸ್ಫರಸ್ ಕೊರತೆ, ನಾವು ಗೊಬ್ಬರ ಹಾಕಿದ್ರು ಕೂಡ ಕೊರತೆ ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಆದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಪೊಟ್ಯಾಸಿಯಂ ಕೊರತೆ ಕಂಡು ಬರಲ್ಲ. ಈಗ ಪ್ರಧಾನ ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ ಮೇಡಮ್. ಅದೇ ರೀತಿ ದ್ವಿತೀಯ ಪೋಷಕಾಂಶಗಳು ಯಾವ ರೀತಿ ಇರ್ತವೆ, ಅವು ಯಾವ್ಯಾವು, ಅದರ ಲಕ್ಷಣ ಯಾವ ರೀತಿ ಇರುತ್ತೆ, ಕೊರತೆ ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ನಮ್ಮ ರೈತ ಬಾಂಧವರು ಅಂತ ಹೇಳ್ತೀರಾ? ನೋಡ್ರಿ, ನಾವೆಲ್ಲ ರೈತ ಬಾಂಧವರು ಎಲ್ಲರೂ ಗಮನ ಹರಿಸುವಂತದ್ದು ಸಾರಜನಕ, ರಂಜಕ, ಪೊಟ್ಯಾಶ್ ಬಗ್ಗೆ ಅಷ್ಟೇನೆ. ದ್ವಿತೀಯ ಪೋಷಕಾಂಶ ಅಥವಾ ಲಘು ಪೋಷಕಾಂಶಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಬಟ್ ಅವು ಎಷ್ಟು ಮುಖ್ಯನೋ ಈ ಪೋಷಕಾಂಶಗಳು ಕೂಡ ಅಷ್ಟೇ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ ನಾನು ಈಗ ಹೇಳ್ತಾ ಹೋಗ್ತೀನಿ. ದ್ವಿತೀಯ ಪೋಷಕಾಂಶಗಳಲ್ಲಿ ಮೂರು ಪೋಷಕಾಂಶ ಬರುತ್ತೆ ಮುಖ್ಯವಾಗಿ, ಒಂದು ಕ್ಯಾಲ್ಸಿಯಮು, ಮೆಗ್ನೀಷಿಯಮು ಮತ್ತೆ ಗಂಧಕ. ಸೊ ಕ್ಯಾಲ್ಸಿಯಂ ಯಾಕೆ ಬೇಕು ಅಂದ್ರೆ ಯಾವುದೇ ಒಂದು ಜೀವಕೋಶಗಳ ಬೆಳವಣಿಗೆಗೆ. ಸೊ ಇದು ಬೆಳೆಗಳಲ್ಲಿ ಶೇಕಡ 0.2-1 ಇರುತ್ತೆ ಕ್ಯಾಲ್ಸಿಯಂ. ಸಸ್ಯಕೋಶಕ್ಕೆ ಅಗತ್ಯವಾಗಿ ಬೇಕಾಗಿರುವಂತ ಪೋಷಕಾಂಶ. ಸಸ್ಯಕೋಶ ಉದ್ದ ಆಗದು, ಅದರದ್ದು ಸೆಲ್ ಡಿವಿಷನ್ ಅಂತೀವಲ್ಲ, ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 16 ಆಗುತ್ತೆ, ಆ ರೀತಿ ಅದರದ್ದು ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಬೇಕು. ಬೇರಾಗಿರ್ಬೋದು, ಕಾಂಡ ಆಗಿರ್ಬೋದು, ಎಲೆಗಳು ಎಲ್ಲಾನು ಬೆಳವಣಿಗೆ ಆಗ್ಬೇಕಂದ್ರೆ ಅಲ್ಲಿ ಅದರದ್ದು ಕೋಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಹೋಗ್ಲಿಕ್ಕೆ ಇದು ಕ್ಯಾಲ್ಸಿಯಂ ಬಹಳ ಪ್ರಮುಖವಾಗಿರುತ್ತೆ. ಮತ್ತೆ ಇದು ಇನ್ನೊಂದು ಏನು ಮುಖ್ಯವಾದ ಪಾತ್ರ ಅಂದ್ರೆ ನೈಟ್ರೈಟ್ ಹೀರುವಿಕೆಯಲ್ಲಿ ಬೆಳೆಗೆ ಸಹಾಯ ಮಾಡುತ್ತೆ. ನೈಟ್ರೈಟ್ ಅನ್ನೋದು ಸಾರಜನಕದ ಒಂದು ರೂಪ, ಅದನ್ನ ಹೀರ್ಕೊಳ್ಬೇಕು ಬೆಳೆ ಅಂದ್ರೆ ಅದಕ್ಕೆ ಅಲ್ಲಿ ಕ್ಯಾಲ್ಸಿಯಂ ಬೇಕು. ಇದ್ರ ಕೊರತೆ ಲಕ್ಷಣ ಮುಖ್ಯವಾಗಿ ಹುಳಿ ಮಣ್ಣಲ್ಲಿ ಕಾಣಿಸ್ಕೊಳುತ್ತೆ. ಹೆಂಗಿರುತ್ತೆ ಕೊರತೆ ಲಕ್ಷಣ ಅಂದ್ರೆ ಇದು ಹಳೆಯ ಎಲೆಗಳಲ್ಲಿ ಅಥವಾ ತಳಭಾಗದ ಇದರಲ್ಲಿ ಕಾಣಿಸ್ಕೊಳ್ಳವಲ್ಲ, ಇವೆಲ್ಲ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್, ಇವೆಲ್ಲೂ ಹೋಗಲ್ಲ, ಎಲ್ಲಿ ಹೀರ್ಕೊಂಡಿರ್ತಾವ ಅಲ್ಲೇ ಇರುವಂತ ಪೋಷಕಾಂಶಗಳು. ಎಳೆ ಎಲೆಗಳು, ಮೊಗ್ಗು ಮತ್ತೆ ತುದಿಗಳಲ್ಲಿ ಕೊರತೆ ಲಕ್ಷಣ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಏನಾಗುತ್ತೆ ಅಂದ್ರೆ ತುದಿಯಲ್ಲಿರುವಂತ ಎಲೆಗಳು ಪತ್ರಹರಿತನ ಕಳ್ಕೊಂತವೆ, ಕಳ್ಕೊಂಡಾಗ ಏನಾಗುತ್ತೆ ಹಳದಿ ಬಣ್ಣಕ್ಕೆ ತಿರುಗ್ತವೆ, ಮತ್ತೆ ತಿರುಚ್ಕೊಂಡು ವಿಕಾರವಾಗ್ಬಿಡ್ತವೆ. ಒಂಥರ ಹೆಂಗಂದ್ರಂಗ್ ತಿರುಚ್ಕೊಂಡು ವಿಕಾರವಾಗಿ ಆಗುತ್ತೆ ತುದಿ ಭಾಗದಲ್ಲಿರುವಂತ ಎಲೆಗಳು, ಮೊಗ್ಗು ಇವೆಲ್ಲ. ಸೊ ತುದಿ ಮೊಗ್ಗು ಕೂಡ ಅದೊಂಥರ ಕಪ್ಪಗಾಗ್ತಾ ಹೋಗಿ ಸತ್ತು ಹೋಗುವಂತ ಲಕ್ಷಣಗಳು ನಾವು ನೋಡ್ಬೋದು. ಬೇರು ಬೆಳವಣಿಗೆ ಕಡಿಮೆ ಆಗಿ ಕೊಳೆಯುವಂಥದ್ದು, ಮತ್ತೆ ಕಾಳು ಕಟ್ಟುವಿಕೆ ಕೂಡ ಕಡಿಮೆ ಆಗುವಂಥದ್ದು, ಇವೆಲ್ಲಾನು ಕ್ಯಾಲ್ಸಿಯಂನ ಕೊರತೆಯ ಲಕ್ಷಣಗಳಾಗಿರುತ್ತೆ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಏನು ಬಳಸ್ಬೇಕು ಅಂದರೆ ಕ್ಯಾಲ್ಸಿಯಂ ಇರುವಂಥ ಗೊಬ್ಬರಗಳನ್ನ, ಮುಖ್ಯವಾಗಿ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ನಾವೇನು ಬಳಸ್ತೀವಲ್ಲ ರಂಜಕದ ರಸಗೊಬ್ಬರ, ಅದರಲ್ಲೂ ಸಹ 21% ಕ್ಯಾಲ್ಸಿಯಂ ಇರುತ್ತೆ. ಅದನ್ನು ನಾವು ಬಳಕೆ ಮಾಡಿಕೊಂಡು ಕ್ಯಾಲ್ಸಿಯಂನ ಪೂರೈಕೆ ಮಾಡಬಹುದು. ಸೊ ಎರಡನೇದು ದ್ವಿತೀಯ ಪೋಷಕಾಂಶ ಬಂದು ಮೆಗ್ನೀಷಿಯಂ. ಈ ಮೆಗ್ನೀಷಿಯಮು ಬಹಳ ಪ್ರಮುಖವಾದಂಥ ಪೋಷಕಾಂಶ. ಇದು ಕೂಡ ಬೆಳೆಗಳಲ್ಲಿ 0.1-0.4 ಬೆಳೆಗಳಲ್ಲಿ ಇದು ಅಕ್ಯುಮುಲೇಟ್ ಆಗಿರುತ್ತೆ. ಮುಖ್ಯವಾಗಿ ಅನೇಕ ಕಿಣ್ವಗಳ ಕ್ರಿಯೆ, ಫಿಸಿಯಾಲಜಿಕಲ್ ಪ್ರೋಸೆಸ್ಗಳು ನಡೀಲಿಕ್ಕೆ ಕಿಣ್ವಗಳು ಎಷ್ಟೊಂದು ಅವಶ್ಯಕತೆ, ಎನ್ಝೈಮ್ಸ್ ಅಂತೀವಲ್ಲ, ಅದರ ಕ್ರಿಯೆನಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ಈ ಮೆಗ್ನೀಷಿಯಂ ವಹಿಸುತ್ತೆ. ಅಂದರೆ ಕಿಣ್ವಗಳು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಮೆಗ್ನೀಷಿಯಂ ಅವಕ್ಕೆ ಅವಶ್ಯಕವಾಗಿ ಬೇಕಾಗಿರುತ್ತೆ. ಮತ್ತು ಪತ್ರಹರಿತ್ತಿನ ಅವಿಭಾಜ್ಯ ಅಂಗ ಈ ಕ್ಲೋರೋಫಿಲ್ ಬೇಕು ಅಂದರೆ ಅಲ್ಲಿ ಮೆಗ್ನೀಷಿಯಂ ಇದ್ರೇ ಕ್ಲೋರೋಫಿಲ್ ಉಂಟಾಗೋದು. ಕ್ಲೋರೋಫಿಲ್ ಅನ್ನೋ ಇದು ಉಂಟಾಗಬೇಕು ಅಂದರೆ ಅಲ್ಲಿ ಮೆಗ್ನೀಷಿಯಂ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಸೊ ಸಾರಜನಕದ ತಯಾರಿಕೆಯಲ್ಲಿ ಕೂಡ ಇದು ಪಾತ್ರ ವಹಿಸುತ್ತೆ. ಮತ್ತು ಫಾಸ್ಫೇಟ್ ಸಾಗಾಣಿಕೆಯಲ್ಲಿ ಈಗೇನು ಫಾಸ್ಫರಸ್ ನಾವು ಕೊಡ್ತೀವಲ್ಲ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಪ್ಲಾಂಟ್ ಸಿಸ್ಟಮಲ್ಲಿ ಅದನ್ನು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬೇರೆ ಬೇರೆ ಗಿಡದ ಭಾಗಗಳಿಗೆ ಅದನ್ನು ತಗೊಂಡು ಹೋಗಲಿಕ್ಕೆ ಮೆಗ್ನೀಷಿಯಂ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ಮೆಗ್ನೀಷಿಯಂ ಕೊರತೆ ಉಂಟಾದಾಗ ಏನಾಗುತ್ತೆ, ನಾನು ಹೇಳಿದೆ ಕ್ಲೋರೋಫಿಲ್ನ ಅವಿಭಾಜ್ಯ ಅಂಗ. ಸೊ ಮೆಗ್ನೀಷಿಯಂ ಇಲ್ಲ ಅಂದರೆ ಅಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟು ಕಡಿಮೆ ಆಗ್ತಾ ಹೋಗುತ್ತೆ, ಹಂಗಿದ್ದಾಗ ಎಲ್ಲ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗ್ತವೆ. ಪತ್ರ ನಾಳಾಂತರ ಭಾಗ ಅಂದರೆ ವೇಯ್ನ್ಸ್ ಅಂತೀವಲ್ಲ ಅದನ್ನು ಬಿಟ್ಟು ಉಳಿದಿರೋ ಭಾಗ ಎಲ್ಲ ಹಳದಿಯಾಗಿ ಪತ್ರ ನಾಳಗಳು ಮಾತ್ರ ಗ್ರೀನ್ ಕಲರಲ್ಲಿ ಉಳ್ಕೋತವೆ. ಅಂದರೆ ಇಂಟರ್ವೇಯ್ನಲ್ ಕ್ಲೋರೋಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ವೇಯ್ನ್ಸ್ ಅಂದರೆ ಇದಿರುತ್ತಲ್ಲ ನಾಳಗಳು, ಅವೆಲ್ಲ ಗ್ರೀನ್ ಕಲರ್ ಇರುತ್ತೆ, ಅದರ ಮಧ್ಯಭಾಗದಲ್ಲಿರುವಂಥ ಹಸಿರು ಬಣ್ಣ ಕಳ್ಕೊಂಡು ಹಳದಿ ಆಗಿರುತ್ತೆ, ಇಂಟರ್ವೇಯ್ನಲ್ ಕ್ಲೋರೋಸಿಸ್ ಅಂತ ಕರಿತೀವಿ. ಮತ್ತು ತೀವ್ರ ಕೊರತೆ ಉಂಟಾಗದಾಗ ಕೆಳಭಾಗದ ಎಲೆಗಳು ನೇರಳೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತವೆ, ಮತ್ತು ಕಪ್ಪಗೆ ಸುಟ್ಟಂಗಾಗಿ ಅವು ಸತ್ತು ಹೋಗುವಂಥ ಸಂದರ್ಭ ಬರುತ್ತೆ. ಮತ್ತು ಒಂಥರ ಬಿರುಸಾಗುತ್ತೆ ಎಲೆಗಳೆಲ್ಲ ಹಪ್ಪಳದಂತೆ ಆಗಿ ಮೇಲಕ್ಕೆ ತಿರುಚ್ಕೊಳ್ತವೆ. ನೀವು ಇದರಲ್ಲಿ ಹತ್ತಿನಲ್ಲಿ ನೋಡಿರ್ಬೋದು ಎಲೆಗಳಲ್ಲಿ ಕೆಂಪು ಕೆಂಪಗಾಗಿರುವಂಥದ್ದು, ಹಿಂಗೆ ಮೇಲ್ ಅಪ್ವರ್ಡ್ ಕರ್ಲಿಂಗ್ ಆಗಿರುತ್ತೆ, ಕಪ್ಪು ಥರ ಥರ ಕಪ್ ಶೇಪ್ ಆಗಿರುವಂಥದ್ದು, ಮತ್ತು ಬ್ರಿಟಲ್ ಆಗಿರುತ್ತೆ. ಹಿಂಗಂದ್ರೆ ಹಂಗೆ ಮುರಿದೋಗಂಗೆ, ಹಪ್ಪಳ ಹೆಂಗೆ ಮುರಿಯುತ್ತೋ ಆ ರೀತಿ ಮುರಿದೋಗೋ ಹಂಗೆ ಆಗಿರುವಂಥದ್ದೆಲ್ಲ ಮೆಗ್ನೀಷಿಯಂ ಕೊರತೆಯ ಪ್ರಮುಖವಾದಂಥ ಲಕ್ಷಣಗಳು. ಮತ್ತು ತೊಂದರೆಗಳಿಗಾಗಿರುವಂಥ ಎಲೆಗಳು ಬಿದ್ದು ಹೋಗ್ತವೆ, ಕಾಂಡಗಳು ದುರ್ಬಲ ಆಗಿ ಒಣಗೋಗ್ತವೆ. ಸೊ ಇದನ್ನೆಲ್ಲ ನೀಗಿಸ್ಲಿಕ್ಕೆ ಡೊಲಮೈಟ್ ಸುಣ್ಣ ಬಳಸ್ಬೋದು, ಅಥವಾ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಮೆಗ್ನೀಷಿಯಂ ಸಲ್ಫೇಟು, ಅದನ್ನು ಬಳಸ್ಬೋದು. ಇನ್ನು ಹಲವಾರು ಗೊಬ್ಬರಗಳಿದ್ದಾವೆ, ಮೆಗ್ನೀಷಿಯಂ ನೈಟ್ರೈಟು, ಮೆಗ್ನೀಷಿಯಂ ಆಕ್ಸೈಡು, ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಷು, ಅದರಲ್ಲೂ ಕೂಡ 10.5% ಮೆಗ್ನೀಷಿಯಂ ಇದೆ. ಇವೆಲ್ಲ ಅವನ್ನ ಬಳಕೆ ಮಾಡೋದ್ರಿಂದ ಇದ್ರ ಕೊರತೆನ ನಾವು ನೀಗಿಸ್ಲಿಕ್ಕೆ ಅವಕಾಶ ಇರುತ್ತೆ. ಮೂರನೇದು ಬಹಳ ಪ್ರಮುಖವಾದಂಥ ಪೋಷಕಾಂಶ ಅಂದರೆ ಅದು ಗಂಧಕ. ಗಂಧಕ ಎಲ್ರಿಗೂ ಗೊತ್ತು, ಬೆಳೆ ಚೆನ್ನಾಗಿ ಬೆಳಿಬೇಕು ಅಂದರೆ ಗಂಧಕದ ಪಾತ್ರ ಏನು ಅನ್ನೋದು. ಇದು ಸಹ ಬೆಳೆಗಳಲ್ಲಿ 0.1%-0.4% ಇದು ಬೆಳೆಗಳಲ್ಲಿ ಸೇರಿಕೊಂಡಿರುತ್ತೆ. ಇದು ಮುಖ್ಯವಾಗಿ ಅಮೈನೋ ಆಮ್ಲಗಳ ತಯಾರಿಕೆಯಲ್ಲಿ ಬಹಳ ಅವಶ್ಯಕವಾಗಿರುತ್ತೆ. ಅಮೈನೋ ಆ್ಯಸಿಡ್ಸ್ ಅಂತೀವಲ್ಲ, ಅಮೈನೋ ಆ್ಯಸಿಡ್ಸಲ್ಲಿ ಸಲ್ಫರ್ ಅಂದರೆ ಗಂಧಕ ಇರುವಂಥ ಅಮೈನೋ ಆ್ಯಸಿಡ್ಸ್ ಕೆಲವೊಂದಿದ್ದಾವೆ, ಸಿಸ್ಟೀನ್, ಸಿಸ್ಟೈನ್ ಮತ್ತು ಮಿಥಿಯೋನೈನ್ ಅಂತ. ಈ ಮೂರು ಅಮೈನೋ ಆಮ್ಲಗಳ ತಯಾರಿಕೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರನ ಗಂಧಕ ವಹಿಸುತ್ತೆ. ಮತ್ತು ಕೆಲವೊಂದು ವಿಟಮಿನ್ಗಳ ತಯಾರಿಕೆಯಲ್ಲೂ ಸಹ ಈ ಗಂಧಕ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಮುಖ್ಯವಾಗಿ ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣೆ ಪ್ರಮಾಣನ ಜಾಸ್ತಿ ಮಾಡುವಂಥದ್ದು ಈ ಗಂಧಕ. ಮತ್ತು ಬೇಳೆಕಾಳು ಬೆಳೆಗಳಲ್ಲಿ ಬೇರಿನ ಗಂಟುಗಳು, ಬೇರಲ್ಲಿರುವಂಥ ಗಂಟುಗಳ ಸಂಖ್ಯೆನ, ಅಂದರೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬೇರುಗಳಲ್ಲಿ ಆಗುವಂಥ ಗಂಟುಗಳನ್ನು ಸಂಖ್ಯೆನ ಜಾಸ್ತಿ ಮಾಡಲಿಕ್ಕೂ ಸಹ ಈ ಗಂಧಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಗಂಧಕದ ಕೊರತೆ ಲಕ್ಷಣಗಳು ಹೆಂಗಿರ್ತವೆ ಅಂದರೆ, ಸಾರಜನಕದ ಕೊರತೆ ಲಕ್ಷಣಗಳು ಹೆಂಗಿರ್ತವೋ ಅದೇ ರೀತಿಯೇ ಇರುತ್ತೆ, ಹಳದಿ ಬಣ್ಣಕ್ಕಾಗುತ್ತೆ. ಆದರೆ ಈ ಲಕ್ಷಣ ಕೆಳಭಾಗದ ಎಲೆಗಳಲ್ಲಿ ಕಂಡು ಬರೋದಿಲ್ಲ, ಮೇಲ್ಭಾಗದ್ದು ತುದಿಯಲ್ಲಿರುವಂಥ ಎಳೆ ಎಲೆಗಳಲ್ಲಿ ಈ ಲಕ್ಷಣ ಕಾಣುತ್ತೆ. ಅಷ್ಟೇ ಡಿಫ್ರೆನ್ಸು. ಸಾರಜನಕದ ಲಕ್ಷಣ ಹೆಂಗಿರುತ್ತೋ ಹಳದಿ ಬಣ್ಣ ಆಗೋದು ಅದೇ ಥರನೇ ಇರುತ್ತೆ. ಸಾರಜನಕದ ಕೊರತೆ ಆದರೆ ತಳಭಾಗದ ಎಲೆಗಳಲ್ಲಿ ಲಕ್ಷಣ ಕಂಡು ಬರುತ್ತೆ, ಗಂಧಕದ ಕೊರತೆ ಆದರೆ ಮೇಲ್ಭಾಗದ ತುದಿ ಎಲೆಗಳು ಎಳೆ ಎಲೆಗಳಲ್ಲಿ ಈ ಲಕ್ಷಣ ಕಂಡು ಬರುತ್ತೆ. ಬೆಳವಣಿಗೆ ಕುಂಠಿತ ಆಗೋದು, ಕಡ್ಡಿಯಂತೆ ಸೊರಗಿದ ಬೆಳವಣಿಗೆ, ಬೆಳವಣಿಗೆ ತುಂಬ ಕುಂಠಿತಾಗಿ ಕಡ್ಡಿ ಥರ ಆಗಿರುತ್ತೆ. ಕಾಂಡ ಮತ್ತು ಎಲೆ ತೊಟ್ಟು ಹಪ್ಪಳದಂತಾಗಿ ಮುರಿದು ಹೋಗುತ್ತೆ. ಮತ್ತು ತೃಣಧಾನ್ಯದಲ್ಲಿ ಎಳೆ ಎಲೆಗಳು ಹಳದಿಯಾಗಿ ಪಟ್ಟಿಗಳಂತೆ ಗೋಚರಿಸ್ತವೆ, ಅಂದರೆ ಅದೇ ಇಂಟರ್ವೈನಲ್ ಕ್ಲೋರೋಸಿಸ್, ಪಟ್ಟಿಗಳು ಏನೋ ಪಟ್ಟಿಗಳು ಬಂದಂಗೆ ಎಲೆಗಳಲ್ಲಿ ಕಾಣಿಸುತ್ತೆ. ನರಗಳೆಲ್ಲ ಹಸಿರಾಗಿ ಉಳಿದಿರ್ತವೆ, ಉಳಿದಿರೋ ಭಾಗ ಎಲ್ಲ ಹಳದಿಯಾಗಿರುತ್ತೆ. ಮತ್ತು ಕೋಸು ಜಾತಿ ಬೆಳೆಗಳಲ್ಲಿ ಎಲೆಗಳು ಒಳಭಾಗಕ್ಕೆ ಮಡಚಿಕೊಂಡು ತುದಿಗಳು ತಿರುಚಿರ್ತವೆ. ಕೋಸು ಅಂದರೆ ಎಲೆನೇ ಅಲ್ವಾ, ಅದು ಎಲ್ಲ ಎಲೆಗಳೆಲ್ಲ ಒಳಭಾಗಕ್ಕೆ ಮಡಚಿಕೊಂಡಿರ್ತವೆ, ಮತ್ತು ತುದಿಗಳೆಲ್ಲ ತಿರುಚಿಕೊಂಡು ಹೋಗಿರೋ ರೀತಿ ಲಕ್ಷಣ ಕಂಡು ಬರುತ್ತೆ. ಗಂಧಕ ಕೊರತೆ ನೀಗಿಸೋದಕ್ಕೆ ಗಂಧಕ ಉಳ್ಳಂತಹ ಗೊಬ್ಬರಗಳಾದಂಥ ಸೂಪರ್ ಫಾಸ್ಫೇಟು, ಅಮೋನಿಯಂ ಸಲ್ಫೇಟು, ಪೊಟ್ಯಾಷಿಯಂ ಸಲ್ಫೇಟು ಮುಂತಾದವನ್ನು ಬಳಕೆ ಮಾಡ್ಬೋದು. ಈ ಸಿಂಗಲ್ ಸೂಪರ್ ಫಾಸ್ಫೇಟಲ್ಲಿ 11% ಗಂಧಕ ಅಂಶ ಇದೆ, ಹಾಗೆಯೇ ಅಮೋನಿಯಂ ಸಲ್ಫೇಟಲ್ಲೇ 24% ಗಂಧಕ ಇದೆ, ಮತ್ತು 21% ಸಾರಜನಕ ಇದೆ. ಮೇಡಮ್ ಅವರ, ಪ್ರಧಾನ ಪೋಷಕಾಂಶಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ದ್ವಿತೀಯ ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ನಂತರ ಇನ್ನೊಂದು ಹೇಳಿದ್ರೆ ಈ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ ಅಂತಂದರೆ ಅವು ಯಾವ ರೀತಿ ಇರ್ತವೆ, ಅದನ್ನ ಉಪಯೋಗಿಸೋದ್ರಿಂದ ನಮ್ಮ ಬೆಳೆಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ತಿಳಿಸ್ಕೊಡಿ ಮೇಡಮ್. ಸೊ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಭಾಳ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳು. ಕಡಿಮೆ ಪ್ರಮಾಣ ಇದ್ದರೂ ಕೂಡ ಭಾಳ ಅವಶ್ಯಕವಾಗಿ ಬೇಕಾಗಿರುವಂಥ ಪೋಷಕಾಂಶಗಳು ಇವೆಲ್ಲನೂ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಕಬ್ಬಿಣ, ತಾಮ್ರ, ಮ್ಯಾಂಗನೀಸು, ಜಿಂಕು ಅಥವಾ ಸತು, ಬೋರಾನು, ಮಾಲಿಬ್ಡಿನಮ್ಮು, ಕ್ಲೋರಿನ್ನು ಮತ್ತು ನಿಕ್ಕಲ್, ಇವೆಲ್ಲನೂ ಸಹ ಲಘು ಪೋಷಕಾಂಶಗಳ ಗುಂಪಿಗೆ ಸೇರ್ತವೆ. ಅದರಲ್ಲಿ ಭಾಳ ಪ್ರಮುಖವಾಗಿರುವಂಥವನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕಬ್ಬಿಣ. ಕಬ್ಬಿಣ ಯಾಕೆ ಬೇಕು ಅಂದರೆ ಪತ್ರಹರಿತ್ತಿನ ತಯಾರಿಕೆಯಲ್ಲಿ ಭಾಳ ಅಗತ್ಯವಾಗಿ ಕಬ್ಬಿಣ ಅವಶ್ಯಕತೆ ಇರುತ್ತೆ. ಮತ್ತು ಇದು ಹಲವಾರು ಕಿಣ್ವಗಳಲ್ಲೂ ಸಹ ಭಾಗಿಯಾಗಿರುತ್ತೆ. ಉದಾಹರಣೆಗೆ ಸೈಟೋಕ್ರೋಮು, ಫೆರಡಾಕ್ಸಿನ್ ಅನ್ನೋ ಕಿಣ್ವಗಳಲ್ಲಿ ಇದು ಭಾಗಿಯಾಗಿರುತ್ತೆ. ಕಬ್ಬಿಣ ಭಾಳ ಕಡಿಮೆ ಪ್ರಮಾಣದಲ್ಲಿ ಬೇಕು. ಆದರೆ ಇದು ಕೊರತೆ ಎಲ್ಲಿ ಉಂಟಾಗುತ್ತೆ ಅಂದರೆ ಸುಣ್ಣದಂಶ ಹೆಚ್ಚಾಗಿರುವಂಥ ಮಣ್ಣಿನಲ್ಲಿ ಇದರ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ನೀರು ಬಸ್ದು ಹೋಗಿರುವಂಥ ಮಣ್ಣುಗಳು, ನೀರು ಬೇಗ ಬಸ್ದು ಹೋಗುತ್ತಲ್ಲ ಮರಳು ಮಣ್ಣು, ಈ ಥರದ್ರಲ್ಲಿ ಇದು ಹೆಚ್ಚಾಗಿ ಇದ್ರ ಕೊರತೆ ಕಂಡುಬರುತ್ತೆ. ಸೊ ಏನಾಗುತ್ತೆ ಕಬ್ಬಿಣದ ಕೊರತೆ ಉಂಟಾದಾಗ ಅಂದರೆ ಚಿಗುರು ಎಲೆಗಳಲ್ಲಿ ಇದು ಕಾಣಿಸ್ಕೊಡುತ್ತೆ, ಅಂದರೆ ತುದಿ ಭಾಗದ ಎಲೆಗಳು ಸಣ್ಣ ಎಲೆಗಳಲ್ಲಿ ಇದು ಲಕ್ಷಣ ಕಾಣಿಸುತ್ತೆ. ನರಗಳ ಮಧ್ಯಭಾಗ ಹಳದಿಯಾಗುತ್ತೆ, ಅಂದರೆ ನರಗಳೆಲ್ಲ ಹಸಿರಾಗಿರ್ತವೆ, ನರಗಳ ಮಧ್ಯಭಾಗ ಹಳದಿಯಾಗಿರುತ್ತೆ. ಏಕದಳ ಸಸ್ಯಗಳಲ್ಲಿ ತೀವ್ರ ಸೂರ್ಯಕಿರಣಗಳಿಂದ ಹಳದಿ ಎಲೆಗಳು ಬಿಳುಪಾಗ್ತಾ ಹೋಗ್ತವೆ, ಅಂದರೆ ಈ ರಾಗಿ, ಭತ್ತ ಇಂಥದ್ರಲ್ಲಿ ಹಳದಿ ಆದಮೇಲೆ ಬಿಳಿ ಆಗ್ತಾ ಹೋಗ್ತವೆ ಎಲೆಗಳು. ಮತ್ತು ಕಾಂಡದ ತುದಿಯಲ್ಲೂ ಸಹ ಕೋಶ ವಿಭಜನೆ ನಿಲ್ಲುತ್ತೆ, ನಿಂತರೆ ಏನಾಗುತ್ತೆ ಮುಂದಕ್ಕೆ ಅದರ ಬೆಳವಣಿಗೆ ಆಗೋದೇ ಇಲ್ಲ. ಆ ರೀತಿ ಲಕ್ಷಣಗಳು ಕಬ್ಬಿಣದ ಕೊರತೆಯಿಂದ ಆಗ್ತವೆ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಭೂಮಿಗೆ ಆಮ್ಲೀಯ ವಸ್ತು ಸೇರ್ಪಡೆ ಮಾಡಬೇಕು, ಮತ್ತೆ ತೀವ್ರ ಕೊರತೆ ಇದ್ದಾಗ 0.5% ಕಬ್ಬಿಣದ ಸಲ್ಫೇಟ್ ನ ಸಿಂಪರಣೆ ಮಾಡುವಂತದ್ ಮಾಡಬೇಕು, ಮತ್ತೆ ಸಮರ್ಪಕವಾಗಿ ಕಬ್ಬಿಣ ಒದಗಿಸಲು ಕೀಲೇಟ್ ಗಳನ್ನ ಬಳಕೆ ಮಾಡುವಂಥದ್ದು. ಸೊ ಎರಡನೇದು ಬಂದು ಮ್ಯಾಂಗನೀಸ್. ಮ್ಯಾಂಗನೀಸು ಸಹ ಅನೇಕ ಕಿಣ್ವಗಳನ್ನ ಪ್ರಚೋದನೆ ಮಾಡುತ್ತೆ, ಮತ್ತೆ ಆಕ್ಸಿನ್ಗಳ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ನೀರನ್ನು ವಿಭಜಿಸುವಂತ ಕ್ರಿಯೆಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಮತ್ತೆ ಸಾರಜನಕ ಪೋಷಕಾಂಶ ಬೆಳೆಗೆ ಒದಗಿಸೋದಕ್ಕೂ ಕೂಡ ಈ ಮ್ಯಾಂಗನೀಸ್ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಮ್ಯಾಂಗನೀಸ್ ಕೊರತೆ ಲಕ್ಷಣಗಳು ಸಹ ಕಬ್ಬಿಣದ ಕೊರತೆ ಲಕ್ಷಣಗಳ ರೀತಿನೇ ಎಳೆಯ ಎಲೆಗಳಲ್ಲಿ ಕಾಣಿಸುತ್ತೆ. ಪತ್ರನಾಳಾಂತರ ಭಾಗ ಹಸಿರು ಬಣ್ಣ ಕಳ್ಕೊಂಡು ಹಳದಿಯಾಗಿರುತ್ತೆ. ಆನಂತರ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಈ ರೀತಿ ಕ್ಲೋರೋಸಿಸ್ ಎದ್ದು ಕಾಣ್ತಾ ಹೋಗುತ್ತೆ. ತೃಣಧಾನ್ಯದಲ್ಲಿ ಕಡಿಮೆ ಕಾಣುತ್ತೆ. ಇದು ಹೆಚ್ಚಾಗಿ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಕಂಡು ಬರುವಂಥದ್ದು. ಮತ್ತೆ ಕಬ್ಬು ಬೆಳೆಯಲ್ಲಿ ತಿಳಿ ಹಸಿರು ಅಥವಾ ಹಳದಿ ಪಟ್ಟಿಗಳು ಹಸಿರು ಪಟ್ಟಿಗಳ ನಡುವೆ ಇದು ಕಂಡು ಬರ್ತಾ ಹೋಗುತ್ತೆ. ಸೊ ಮ್ಯಾಂಗನೀಸ್ ಕೊರತೆನ ಎಲ್ಲಿ ಕಾಣಬಹುದು ಅಂದ್ರೆ ಹೆಚ್ಚು ರಸಸಾರ ಇರುವಂತ ಮಣ್ಣು, ರಸಸಾರ 8 ಜಾಸ್ತಿ ಇರುವಂತ ಕ್ಷಾರೀಯ ಮಣ್ಣಲ್ಲಿ ಇದರದ್ದು ಕೊರತೆ ಲಕ್ಷಣ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಹೆಚ್ಚು ಸಾವಯವ ಅಂಶ ಇರುವಂತ ಮಣ್ಣಲ್ಲೂ ಸಹ ಇದ್ರ ಲಕ್ಷಣ ಕಂಡು ಬರುತ್ತೆ. ಬಸಿದಂತ ಹುಳಿ ಮರಳು ಮಣ್ಣಲ್ಲೂ ಸಹ ಲಕ್ಷಣ ಕಂಡು ಬರುತ್ತೆ. ಮತ್ತೆ ಹೆಚ್ಚು ಸುಣ್ಣ ಹಾಕಿರುವಂತ ಭೂಮಿಯಲ್ಲೂ ಸಹ ಮ್ಯಾಂಗನೀಸ್ ಕೊರತೆ ಕಂಡು ಬರುತ್ತೆ. ಹೆಚ್ಚು ಕಬ್ಬಿಣ ಸತು ತಾಮ್ರ ಮುಂತಾದ ಪೋಷಕಾಂಶ ಹೊಂದಿರುವಂತ ಮಣ್ಣು, ಇದರಲ್ಲೂ ಸಹ ಮ್ಯಾಂಗನೀಸ್ನ ಕೊರತೆ ಉಂಟಾಗುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಇದ್ರ ಕೊರತೆಗೆ ಕೆಲವೊಂದು ವಿಶೇಷವಾದ ಹೆಸರುಗಳು ಇದಾವೆ. ಕೆಲವೊಂದು ಬೆಳೆಗಳಲ್ಲಿ ಗ್ರೇ ಸ್ಪೆಕ್ ಆಫ್ ಓಟ್ಸ್ ಅಂತ ಒಂದು ಕರಿತೀವಿ, ಓಟ್ಸ್ ಬೆಳೆನಲ್ಲಿ ಗ್ರೇ ಸ್ಪೆಕ್ ಅಂತ. ಮತ್ತೆ ಕಬ್ಬಿನಲ್ಲಿ ಪಹಲಾ ಬ್ಲೈಟ್ ಅಂತ ಕರಿತೀವಿ, ಬಟಾಣಿ ಬೆಳೆಯಲ್ಲಿ ಇದರ ಡಿಫಿಷಿಯನ್ಸಿನ ಮಾರ್ಷಿ ಸ್ಪಾಟ್ ಅಂತ ನಾವು ಕರಿತೀವಿ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಮಣ್ಣಿಗೆ ಸುಮಾರು 20-40 kg 1 hectare ಮ್ಯಾಂಗನೀಸ್ ಸಲ್ಫೇಟ್ನ ಹಾಕುವಂಥದ್ದು, ಅಥವಾ ಎಲೆಗಳ ಮೇಲೆ 0.25-0.5% ಮ್ಯಾಂಗನೀಸ್ ಸಲ್ಫೇಟ್ನ ಸಿಂಪರಣೆ ಮಾಡುವಂಥದ್ರ ಮೂಲಕ ಇದ್ರ ಕೊರತೆಯನ್ನು ನಾವು ನೀಗಿಸ್ಬೋದು. ಮೂರನೇದು, ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸತು. ನಮ್ಮ ದೇಶದಲ್ಲಿ ಎಲ್ಲ ಮಣ್ಣುಗಳಲ್ಲೂ ಸತುವಿನ ಕೊರತೆ ಹೆಚ್ಚಾಗಿ ಇದೆ. ಸೊ ಈ ಸತುವಿನ ಪ್ರಮುಖ ಕೆಲಸ ಏನಪ್ಪಾ ಅಂದರೆ ಹಲವಾರು ಕಿಣ್ವಗಳಲ್ಲಿ ಇದು ಭಾಗಿಯಾಗಿದೆ. ಮತ್ತು ಸಾರಜನಕ ತಯಾರಿಕೆಯಲ್ಲಿ ಪಾತ್ರ ವಹಿಸುತ್ತೆ, ಸಸ್ಯ ಚೋದಕಗಳ ತಯಾರಿಕೆಯಲ್ಲೂ ಪಾತ್ರ ವಹಿಸುತ್ತೆ. ಕೋಶಗಳು ಉದ್ದ ಆಗೋದಕ್ಕೂ ಮತ್ತು ಈ ಚೋದಕ ಬಹಳ ಅಗತ್ಯವಾಗಿ ಬೇಕಾಗಿರುತ್ತೆ. ಕೊರತೆ ಆದಾಗ ಕೋಶಗಳು ಉದ್ದವಾಗದೆ ಸಸ್ಯಗಳು ಗಿಡ್ಡವಾಗಿ ಕಾಣಿಸ್ತವೆ. ಸೊ ಕೊರತೆ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಕೊಚ್ಚಿದ ಹುಳಿ ಮತ್ತು ಮರಳು ಮಣ್ಣಲ್ಲಿ, ಮತ್ತು ಕ್ಷಾರೀಯ ಮಣ್ಣು ಎರಡೂ ರೀತಿ ಸಂದರ್ಭದಲ್ಲೂ ಸಹ ಈ ಪೋಷಕಾಂಶದ ಕೊರತೆ ನಾವು ಕಾಣಬಹುದು. ಮತ್ತು ಹೆಚ್ಚು ಸಾವಯವ ಅಂಶ ಇರುವಂಥ ಮಣ್ಣಲ್ಲೂ ಕಾಣ್ಬೋದು, ಮರಳು ಮಣ್ಣಲ್ಲಿರುತ್ತೆ. ಹೆಚ್ಚಿನ ಕಬ್ಬಿಣ ಮತ್ತು ಸುಣ್ಣ ಇರುವಂಥ ಮಣ್ಣಲ್ಲೂ ಸಹ ಇದ್ರ ಕೊರತೆ ಇರುತ್ತೆ. ಮತ್ತು ಹೆಚ್ಚಿನ ರಂಜಕವಿರುವಂಥ ಮಣ್ಣಲ್ಲೂ ಸಹ ಈ ಸತುವಿನ ಕೊರತೆ ಉಂಟಾಗುತ್ತೆ. ಸೊ ಕೊರತೆ ಲಕ್ಷಣ ಹೇಗಿರುತ್ತೆ ಅಂದರೆ ಕೊರತೆಯನ್ನು ವೃದ್ಧಿ ಹೊಂದುತ್ತಿರುವಂಥ ತರುಣ ಎಲೆಗಳಲ್ಲಿ ನಾವು ನೋಡಬಹುದು, ಅಂದರೆ ಎಳೆಯ ಎಲೆಗಳಲ್ಲಿ ನಾವು ಇದ್ರ ಲಕ್ಷಣನ ನೋಡಬಹುದು. ಬೆಳವಣಿಗೆ ಕುಂಠಿತವಾಗಿರುತ್ತೆ, ನರಗಳ ಮಧ್ಯದಲ್ಲಿ ಹರಿತು ಕಳ್ಕೊಂಡು ಹಳದಿಯಾಗಿರುತ್ತೆ, ಅಂಗಾಂಶ ಎಲ್ಲ ಕ್ಷಯಿಸಿ ಬೂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ, ಎಲೆಗಳು ಕುಡುಗೋಲು ಆಕಾರಕ್ಕೆ ತಿರುಗಿ ಚಿಕ್ಕದಾಗ್ತವೆ. ಮುಖ್ಯವಾಗಿ ಸೇಬು, ಕೋಕೋ, ಕಿತ್ತಲೆ ಇದರಲ್ಲಿ ಇಂಟ್ರವೇನಲ್ ಕ್ಲೋರೋಸಿಸ್ ಅಂತವೆಲ್ಲ ಆ ರೀತಿ ಲಕ್ಷಣ ಕಂಡುಬರುತ್ತೆ. ಮತ್ತು ಮುಸುಕಿನ ಜೋಳದಲ್ಲಿ ತುದಿ ಎಲೆಗಳು ಸಂಪೂರ್ಣ ಬಿಳುಪಾಗಿ ಬಿಳಿ ಮೊಗ್ಗಿನ ರೋಗ, ವೈಟ್ ಬೆಡ್ ಆಫ್ ಮೇಸ್ ಅಂತ ಕರಿತೀವಿ, ಬಿಳಿ ಮೊಗ್ಗಿನ ರೋಗ ಅಂತ ಇದನ್ನು ಕರಿತೀವಿ. ಭತ್ತದಲ್ಲಿ ತೆಂಡೆ ಕಡಿಮೆ ಆಗೋದು, ಕಂದು ತಾಮ್ರ ಬಣ್ಣದ ಎಲೆ ತುದಿಗಳು ಕಾಣಿಸ್ತದ್ದು, ಬಾಳೆಯಲ್ಲಿ ಎಲೆ ಅಗಲ ಕಡಿಮೆ ಆಗುವಂಥದ್ದು, ಇವೆಲ್ಲ ಕೊರತೆ ಲಕ್ಷಣಗಳಾಗಿರುತ್ತವೆ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಎಕರೆಗೆ 8 kg ಸತುವಿನ ಸಲ್ಫೇಟ್ ಅಥವಾ ಸತುವಿನ ಕೀಲೈಟ್ ಮಣ್ಣಿಗೆ ಸೇರಿಸ್ಬೋದು, ಅಥವಾ 1% ಸತುವಿನ ಸಲ್ಫೇಟ್ ಸಿಂಪರಣೆ ಮಾಡುವಂಥದ್ದು, ಅಂದರೆ 10 g 1 liter ಹಾಕಿ ಸಿಂಪರಣೆ ಮಾಡುವಂಥದ್ದು. ಭತ್ತದ ಪೈರಿನ ಬೇರನ್ನು 1% ಸತುವಿನ ಸಲ್ಫೇಟ್ ಅಥವಾ ಸತುವಿನ ಆಕ್ಸೈಡ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡುವಂಥದ್ದು ಬೇರುಗಳನ್ನು. 4th ಬಂದು ಬೋರಾನ್. ಬೋರಾನು ಕೂಡ ಬಹಳ ಪ್ರಮುಖವಾದಂಥ ಲಘು ಪೋಷಕಾಂಶ. ಸುಣ್ಣದ ಹೀರುವಿಕೆನ ಇದು ಹೆಚ್ಚು ಮಾಡುತ್ತೆ, ಮತ್ತು ಸಸ್ಯ ಚೋದಕಗಳ ಸಾಗಾಣಿಕೆಯಲ್ಲೂ ಸಹ ಪಾತ್ರ ವಹಿಸುತ್ತೆ. ಕೋಶ ವಿಭಜನೆಗೂ ಬಹಳ ಅವಶ್ಯಕವಾಗಿ ಬೇಕಾಗಿರುತ್ತೆ. ಪಿಷ್ಟ ಮತ್ತು ಸರ್ಕರೆ ಸಾಗಾಣಿಕೆಯಲ್ಲೂ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ಬೋರಾನು ವಹಿಸುತ್ತೆ. ಮತ್ತು ಪರಾಗ ರೇಣುಗಳ ಬೆಳವಣಿಗೆ ಮತ್ತು ಕಾರ್ಯಾಚರಣೆಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು, ಇದು ಬಹಳ ಪ್ರಮುಖವಾದಂಥ ಕೆಲಸ ಬೋರಾನ್ದು. ಮತ್ತು ಆಹಾರ ಮತ್ತು ನೀರ್ಕೊಳವೆ ರಚನೆಯಲ್ಲೂ ಸಹ ಇದು ಬೇಕಾಗಿದೆ. ಯಾವುದೇ ಒಂದು ಗಿಡ ತಗೊಂಡ್ರು ಅದರಲ್ಲಿ 2 ಕೊಳವೆ ಇರುತ್ತೆ, ಒಂದು ಆಹಾರನ ಸಪ್ಲೈ ಮಾಡೋದು, ಒಂದು ನೀರನ್ನು ಸಪ್ಲೈ ಮಾಡುವಂಥದ್ದು, ಝೈಲಮ್ ಮತ್ತು ಫ್ಲೋಯಮ್ ಅಂತ ಕರಿತೀವಿ. ಅದರ ಬೆಳವಣಿಗೆ ಅದರ ರಚನೆಯಲ್ಲೂ ಸಹ ಬೋರಾನು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಕೊರತೆ ಯಾವಾಗ ಉಂಟಾಗುತ್ತೆ ಅಂದರೆ ಆಮ್ಲೀಯ ಅಗ್ನಿಶಿಲೆಯಿಂದ ಜನಿಸಿದ ಮಣ್ಣು, ಅಂದರೆ ಆಮ್ಲೀಯ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ. ಅತಿಯಾಗಿ ಕೊಚ್ಚಿ ಹೋದಂಥ ಮರಳು ಮಣ್ಣಲ್ಲಿ, ಮತ್ತು ಸುಣ್ಣಕಲ್ಲು ಮತ್ತು ಕಾರ್ಬೊನೇಟ್ ಅತಿಯಾಗಿರುವಂಥ ಮಣ್ಣಲ್ಲಿ, ನೀರಾವರಿ ನೀರಿನಲ್ಲಿ ಬೋರಾನ್ ಅತಿ ಕಡಿಮೆ ಇದ್ದಾಗ ಸಹ ಇದ್ರ ಕೊರತೆ ಉಂಟಾಗುತ್ತೆ. ಸಾವಯವ ವಸ್ತು ಕಡಿಮೆ ಇರುವಂಥ ಮಣ್ಣಲ್ಲಿ ಬೋರಾನ್ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಕೊರತೆ ಲಕ್ಷಣ ಏನು ಅಂದರೆ, ತೀವ್ರಗತಿಯಲ್ಲಿ ವಿಭಜನೆ ಹೊಂದುತ್ತಿರುವ ಕಾಂಡದ ತುದಿಯಲ್ಲಿ ಕೊರತೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಜೀವಕೋಶಗಳು ಸತ್ತು ಹೋಗ್ತವೆ, ನೀರು ಕೊಳವೆಗಳು ಮಾರ್ಪಾಟು ಆಗಿರೋದಿಲ್ಲ, ಮತ್ತು ಎಲೆಕೋಸಿನಲ್ಲಿ ಎಲೆಗಳು ಮಂದವಾಗಿ ತಿರುಚಿಕೊಳ್ತವೆ, ಮುಟ್ಟಿದರೆ ಮುರಿದು ಹೋಗುವಂಥ ರೀತಿ ಆಗಿರುತ್ತೆ. ಕಾಂಡದ ಮಧ್ಯಭಾಗ ಪೊಳ್ಳಾಗಿ ಕೊಳೆಯುತ್ತಾ ಹೋಗುತ್ತೆ, ಇದನ್ನೇ ಕಾಂಡದ ಮಧ್ಯ ಕೊಳೆತ ಅಂತ ಕೂಡ ನಾವು ಕರಿತೀವಿ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ, ಎಲೆಗಳ ಮೇಲೆ ಬೋರಾಕ್ಸ್ ಅಥವಾ ಬೋರಿಕ್ ಆಮ್ಲನ ಶೇಕಡ 0.2 ಸಿಂಪರಣೆ, ಅಂದರೆ 2 ಗ್ರಾಮ್ 1 ಲೀಟ್ರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡುವಂಥದ್ದು ಮಾಡ್ಬೋದು. ಮಣ್ಣಿಗೆ ಬೋರಾಕ್ಸ್ ಎಕರೆಗೆ 1-2 ಕೆಜಿ ಸೇರಿಸುವಂಥದ್ದು, ಮತ್ತು ಹೆಚ್ಚು ಸಾವಯವ ವಸ್ತುನ ಮಣ್ಣಿಗೆ ಸೇರಿಸೋದ್ರಿಂದ ಬೋರಾನ್ ಕೊರತೆಯನ್ನು ನಾವು ಕಡಿಮೆ ಮಾಡಬಹುದು. ಆನಂತರ ಬರುವಂಥದ್ದು ತಾಮ್ರ. ತಾಮ್ರ ಸಸ್ಯಗಳ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಪತ್ರಹರಿತ ತಯಾರಿಕೆಯಲ್ಲೂ ಸಹ ಇದು ಪರೋಕ್ಷವಾಗಿ ಭಾಗ ವಹಿಸುತ್ತೆ. ಹೂಗಳು ಉದುರೋದನ್ನು ತಡೆಗಟ್ಟುತ್ತೆ, ಮತ್ತು ಅನೇಕ ಕಿಣ್ವಗಳ ಕಾರ್ಯದಲ್ಲಿ ಇದು ಸಹಭಾಗಿಯಾಗಿರುತ್ತೆ. ಇದರ ಕೊರತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ, ಎಲೆಗಳ ಅಂಚಿನಲ್ಲಿ ಹಸಿರು ಬಣ್ಣ ಕಳ್ಕೊಂಡು ಒಣಗ್ತಾ ಹೋಗ್ತವೆ, ಎಲೆಗಳು ನೀಲಿಯುಕ್ತ ಹಸಿರು ಬಣ್ಣವನ್ನು ತಳೆದು ಮುಟ್ಟರಿಕೊಳ್ತವೆ, ಮತ್ತು ಗಿಡಗಳು ಹೂ ಬಿಡೋದಿಲ್ಲ. ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಎಲೆಗಳು ತಿಳಿ ಹಸಿರು ಬಣ್ಣವನ್ನು ತಾಳಿ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತು ಎಲೆಗಳು ಬಾಡಿಬಿಟ್ಟು ಉದುರೋಗ್ತವೆ. ನಿಂಬೆ ಜಾತಿ ಗಿಡಗಳಲ್ಲಿ ಎಲೆಯ ಅಂಚುಗಳು ಮುಟ್ಟರಿಕೊಂಡು ಕೆಳಕ್ಕೆ ಬಾಗ್ತವೆ. ತೀವ್ರ ಕೊರತೆಯಾದಾಗ ಹಣ್ಣಿನ ಮೇಲೆ ಕೆಂಪು ಅಥವಾ ಕಂದು ಕಲೆಗಳು ಉಂಟಾಗುತ್ತೆ. ಇದರ ಕೊರತೆ ನೀಗಿಸ್ಲಿಕ್ಕೆ ಹೆಕ್ಟೇರ್ಗೆ 1 ಕೆಜಿಯಂತೆ ತಾಮ್ರದ ಸಲ್ಫೇಟನ್ನು ಮಣ್ಣಿಗೆ ಸೇರಿಸುವಂಥದ್ದು, ಅಥವಾ 0.25 ತಾಮ್ರದ ಸಲ್ಫೇಟ್ನ ಸಿಂಪರಣೆ ಮಾಡುವಂಥದ್ದನ್ನು ಮಾಡ್ಬೋದು. ಇನ್ನೊಂದು ಮಾಲಿಬ್ಡಿನಮ್, ಇದು ಕೂಡ ಬಹಳ ಪ್ರಮುಖವಾದಂಥ ಲಘು ಪೋಷಕಾಂಶ, ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು. ದ್ವಿದಳ ಧಾನ್ಯ ಬೆಳೆ